ಯಾರಾದರೂ ಕಾಲೇಜಿನ ಸಂಬಂಧಪಟ್ಟರು ಆಮೇಲೆ ಉಪನ್ಯಾಸಕರು ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಇದನ್ನ ತರ್ಜಮೆ ಮಾಡಿ ಆಗಲಿ ಅಥವಾ ಅನುಕರಣೆ ಮಾಡಿ ಆಗಲಿ ಕಳಿಸಿ ಅಂತೇಳಿ ನಾನು ಅದನ್ನು ಕಳಿಸಿದೆ. ನನಗೆ ಎರಡನೇ ಬಹುಮಾನ ಬಂತು ಅವಾಗ. ನನಗೆ ಅತ್ಯಂತ ಖುಷಿ ಆಯಿತು. ನಾನು ಆ ಮಟ್ಟದಲ್ಲಿ ಇದೇನಾ, ನನ್ನಲ್ಲಿ ಆ ಯೋಗ್ಯತೆ ಇದೆ. ಆಮೇಲೆ ನಾನು ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲರೂ ಇಲ್ಲಪ್ಪ ನೀ ಬರೀಬೇಕು ಕಣ, ನಿನಗೆ ಭಾಳ ಇದಿದೆ ಅಂತ ಹೇಳಿ ಹೇಳಿದರು. ಹಾಗಾಗಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಎಷ್ಟು ಸಮಯ ಆಯಿತು ನೀವು ಪಿ ಯು ಸಿಗೆ ಇದಾಗಿ? 55 ವರ್ಷ ಆಗಿದೆ. ಆ ಸಂದರ್ಭದಲ್ಲಿ ನಾನು ಜ್ಞಾಪಕ ಮಾಡ್ಕೊಳ್ಳೋ ಹಾಗೆ ನವೋದಯ ಕಳೆದು ನವ್ಯ ಆ ಪ್ರಾರಂಭ ಆದಂತ ಕಾಲಘಟ್ಟ ಅಂತ ನಾನು ಅಂದ್ಕೋತೀನಿ. ಈ ನವ್ಯ ಮತ್ತೆ ನವೋದಯ ಇವೆರಡರ ಮಧ್ಯದಲ್ಲಿ ತೊಳಲಾಡ್ತಾ ಇರ್ತಕ್ಕಂತಹ ತಮಗೆ ಒಂದು ಕಡೆ ನೀವು ಬಿ ಎಂ ಶ್ರೀನು ನೋಡಬೇಕಾಗತ್ತೆ, ಇನ್ನೊಂದು ಕಡೆ ಗೋಪಾಲಕೃಷ್ಣ ಅಡಿಗರ ಜೊತೆಗೂ ಸಂವಾದ ನಡೆಸಬೇಕಾಗತ್ತೆ. ಈ ಎರಡರ ಸಂಘರ್ಷ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಹಾಸು ಹೊಕ್ಕಾಯ್ತು ಅಂತ? ಅದು ನನಗೆ ಅಡಿಗರು ನೇರವಾಗಿ ಗುರುಗಳು ಬೇರೆ. ಎಲ್ಲಿ ನಾನು ಮೊದಲನೇ ಬಿ ಎ ಓದಬೇಕಾದ್ರೆ ಇಲ್ಲಿ ಬಂದು ಸೇರಿದೆ ಸಾಗರ ಲಾಲ್ ಭದ್ರ ಕಾಲೇಜಿಗೆ, ಸೇಂಟ್ ಫಿಲೋಮಿನಾ ಕಾಲೇಜ್ ನಾನು ಪಿ ಯು ಸಿ ಮಾಡಿದ್ದು. ಇಲ್ಲಿ ಅಡಿಗರ ಸಾಮೀಪ್ಯ ನನಗೆ ಜಾಸ್ತಿ ಆಯಿತು. ಎಲ್ಲಿ ಸಾಗರದಲ್ಲಿ ಒಂದಿಷ್ಟು ಕವನಗಳು ಒಯ್ದು ಒಂದ್ಸರಿ ತೋರಿಸ್ಲಿಕ್ಕೆ ಹೋದೆ ನಾನು ಎರಡನೇ ವರ್ಷ ಬಿ ಎದಲ್ಲಿ ಇದ್ದಾಗ. ಅವಾಗ ಅವ್ರು ನೋಡಪ್ಪ ನೀನು ಚೆನ್ನಾಗಿ ಬರೀತಕ್ಕಂಥ ಒಂದು ಇದಿದೆ ನಿನಗೆ, ಆದರೆ ಹಾಗಂತ ಹೇಳಿ ಈಗ ಬರೀಲಿಕ್ಕೆ ಶುರು ಮಾಡಬೇಡ, ನೀವು ವಿದ್ಯಾಭ್ಯಾಸ ಮಾಡು, ಆನಂತರ ಬರೆಯುವಂತೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕವಿಗಳ ಅವರ ಬರವಣಿಗೆಗಳನ್ನು ನೀನು ಓದು, ಆನಂತರ ನೀವು ಜ್ಞಾನ ಬೆಳೀತದೆ, ಜ್ಞಾನಾಭಿವೃದ್ಧಿ ಆಗುತ್ತೆ, ಅಷ್ಟರ ನಂತರ ನೀನು ಬರಿಬೋದಲ್ವಾ, ಅವಸರ ಮಾಡಬೇಡ ಈಗ ಬರೀಲಿಕ್ಕೆ ಅಂತ ಹೇಳಿದರು. ಚಂದ್ರಶೇಖರ ಕಂಬಾರು ಹಾಗೆ ಹೇಳಿದರು, ಅದೇ ಮಾತನ್ನು ಹೇಳಿದರು. ಅವರು ಸಹ ನನ್ನ ಕನ್ನಡ ಗುರುಗಳು, ಜಿ ಕೆ ಗೋವಿಂದರಾವ್ ನನಗೆ ಇಂಗ್ಲೀಷ್ ಗುರುಗಳು. ಇಂಥವರ ಒಂದು ಅಧ್ಯಾಪನದಲ್ಲಿ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ಓದಿದಿರಿ ಸಾಗರದಂಥ ಊರಲ್ಲಿ, ಹಳ್ಳಿಯಿಂದ ಹೋಗಿದ್ದಿರಿ, ಎಲ್ಲೋ ಒಂದು ಕಡೆ ಓದಬೇಕಾದ್ರೆ ನಾನು ಕೆಲಸಕ್ಕೆ ಸೇರಬೇಕು ಅಂತ ಅನಿಸಿರ್ಲಿಲ್ವಾ? ಅನ್ನಿಸ್ತು. ಕಡೆಯ ವರ್ಷ ನಾನು ಬಿ ಎ ಮಾಡಿ ಮುಗಿಸೋದ್ರೊಳಗೇನೆ ನನ್ನ ಅಜ್ಜ ಕರೆಸಿಕೊಂಡು, ನೀನು ಏನೋ ಎಮ್ ಎ ಮಾಡ್ಲಿಕ್ಕೆ ಹೋಗ್ತಾ ಇದೆಯಂತೆ, ನೀನು ಎಮ್ ಎ ಮಾಡ್ಲಿಕ್ಕೆ ಹೋದ್ರೆ ನಿನ್ನ ಅಪ್ಪ ಇಲ್ಲಿ ಎಮ್ ಎ ಕಾಯ್ಬೇಕಾ, ಬೇಡ ಬಿಟ್ಬಿಡು, ಮನೆ ಹಿರಿಮಗ ನೀನು, ಮೊದಲು ನೀನು ಮನೆ ಮನೆತನ ನೋಡಿದ್ರೆ ನಾಳೆ ಟೆನೆನ್ಸಿ ಆ್ಯಕ್ಟು ಜಾರಿ ಆಗೋ ಸಂಭವ ಇದೆ, ಆನಂತರ ಏನು ಮಾಡ್ತೀಯ ನೀನು, ಭೂಮಿ ಎಲ್ಲ ರೈತರು ಸೊತ್ತಾಗುತ್ತೆ, ಬೇಡ ಹಿರೇಮಗ ಮನೆಯಲ್ಲಿ ಉಳ್ಕೊಬಿಡು ಅಂತೇಳಿ ನನಗೆ ಬಹಳ ಒಂದು ಇದನ್ನು ತುಂಬಿದರು. ನನ್ನ ಅಜ್ಜ, ಅವ್ರ ಹೆಸರು ಮಲ್ಲಿಕಾರ್ಜುನಪ್ಪ ಗೌಡರು ಅಂತ, ಅವರು ಮಹಾ ವ್ಯಕ್ತಿನವರು ಈ ಭಾಗದಲ್ಲಿ. ಮಲ್ಲಿಕಾರ್ಜುನಪ್ಪ ಗೌಡರು ತಮ್ಮ ಅಜ್ಜ ಮನೆಗೆ ಬಂದ್ಬಿಡು ಬೇಡ ಅವೆಲ್ಲ ಅಂತ ಹೇಳಿದರು. ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಕೃಷಿ ಬಗ್ಗೆ ಯಾವ ಒಂದು ಭಾವನೆ ಇತ್ತು? ಇಲ್ಲ ಬಂದ್ಬಿಟ್ಟಿದ್ದೇನೆ, ಈ ಕೃಷಿಯನ್ನೇ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ಆ ಭಾವನೆ ನನಗೆ ಇಮ್ಮಡಿ ಆಗ್ತಾನೆ ಹೋಯ್ತು ಬೆಳೆಸ್ಕೊಂಡೆ. ನಿಮ್ಮ ಸಂಬಂಧಿಕರುಗಳೆಲ್ಲ ಇರ್ತಾರೆ, ಅಷ್ಟೆಲ್ಲ ಓದಿದಿರಿ, ಎಲ್ಲರ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು, ಈ ಕೃಷಿ ನೆಚ್ಕೊಂಡು ಯಾರು ಜೀವನ ಮಾಡಕ್ ಸಾಧ್ಯವ ಅನ್ನೋ ಒಂದ್ ಮಾತನ್ನು ಹೇಳಿರ್ತಾರೆ, ಅವರಿಗೆ ಹೇಗೆ ನೀವು ಉತ್ತರ ಕೊಡ್ತಾ ಇದ್ರಿ? ಇಲ್ಲ ನಮ್ಮ ಅಜ್ಜ ಹೇಳಿದ್ದಾರೆ, ಅಲ್ಲಪ್ಪ ನೀನು ಅಲ್ಲಿ ನೌಕರಿ ಮಾಡಕ್ ಹೋದ್ರೆ ನೀನು ಸಂಬಳ ತಗೊಂತೀರಿ, ಅದೇ ಜಾಗದೊಳಗೆ ಯಾರೊಬ್ಬ ಪೂವರ್ ಇದ್ದರೆ ಅವನು ಆ ಸಂಬಳ ತಗೊಂಡು ಅದನ್ನ ಒಂದು ಇಡೀ ಕುಟುಂಬ ನೋಡ್ಕೊಂತಾನೆ, ನಿನಗೇನು ಕಡಿಮೆ ಆಗಿದೆ ಅಂತ ನೀನು ನೌಕರಿ ಮಾಡ್ತೀ, ಈ ಥರ ಹೇಳಿದ್ದಾರೆ. ನಾನು ಅದನ್ನೇ ಫಾಲೋ ಮಾಡ್ಕೊಂಡಿದ್ದೀನಿ, ಅದನ್ನೇ ಪಾಲನೆ ಮಾಡಬೇಕು ಅಂತಾನೆ ಒಂದು ತೀರ್ಮಾನ. ಮತ್ತು ನನ್ನ ಅಜ್ಜ ನನಗೆ ಖಾದಿ ಬಟ್ಟೆ ಹಾಕೋದು ಕಲಿಸಿದ್ರು. 60 ವರ್ಷ ನಾನು ಖಾದಿ ಬಟ್ಟೆ ಹಾಕ್ಲಿಕ್ಕತ್ತೀಗ ಮಲ್ಲಿಕಾರ್ಜುನಪ್ಪಗೌಡರು ಅಂತ. ಆಯ್ತು, ನಿಮ್ಮ ಅಜ್ಜ ಎಷ್ಟು ಎಕರೆ ತೋಟ ಮಾಡಿದ್ರ, ಗದ್ದೆ ಮಾಡಿದ್ರ? ಇಲ್ಲ, ಅವರು ಇದ್ದವರು ಸರ್ವೋದಯಕ್ಕೆ ಸೇರ್ಕೊಬಿಟ್ರು. ಕಡೆಗೆ ರಾಜಕಾರಣದಲ್ಲಿ ಎಮ್ ಎಲ್ ಎ ಆಗಿ ಒಂದು 2 ವರ್ಷವೂ ಇರಲಿಲ್ಲ ಅವ್ರಿಗೆ, ಯಾಕೋ ಜಿಗುಪ್ಸೆ ಆಯ್ತು ರಾಜಕಾರಣ ಅನ್ನೋದು. ಕಡೆಗೆ ಸರ್ವೋದಯಕ್ಕೆ ಬಂದ್ಬಿಟ್ರು, ಸರ್ವೋದಯದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದರು ಮಲ್ಲಿಕಾರ್ಜುನಪ್ಪಗೌಡರು, ಸರ್ದಾರ್ ಅಂತೇಳಿ. ಅವರು 800 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಎಣ್ಣೆಕೊಪ್ಪ ಅಂತಕ್ಕಂಥ ಗ್ರಾಮದಲ್ಲಿ. ಅವರು 800 ಎಕರೆ ಮನ ಬಡಬಗ್ಗರಿ ಕೊಟ್ಬಿಟ್ರು ಅವರು ಆವತ್ತಿನ ಕಾಲದಲ್ಲಿ, ಜೈಲಿಗೆ ಹೋಗಿದ್ದಾರೆ. ಕುಟುಂಬಕ್ಕೆ ಎಷ್ಟು ಉಳಿಸಿದ್ರು? ಕುಟುಂಬ ಇಲ್ಲಿ ನಂದಾಯ್ತು, ನನ್ನ ತಾಯಿ ಚಿಕ್ಕಪ್ಪ ನಾನು ಹೇಳ್ತಾ ಇರೋದು. ಅಲ್ಲ, ಆಯ್ತು, ನಿಮಗೆ ಇಲ್ಲಿ ಬಂದಾಗ ನಿಮ್ಮ ಅಜ್ಜ ಪಿತ್ರಾರ್ಜಿತವಾಗಿ ಬಿಟ್ಟು ಹೋದಂತಹ ಜಮೀನು ಎಷ್ಟಿತ್ತು? ಇದು ಒಟ್ಟು 500 acres. 500 acres ನಮ್ದು ಇದ್ದಿದ್ದು, ಅಂದ್ರೆ ಭತ್ತ ಬೆಳೀತಕ್ಕಂತ ಜಮೀನು, ತೋಟ, ಆಮೇಲೆ ಕುಷ್ಕಿ ಬೇಸಾಯ ಅಂತ. ಈಗ ಸುಮಾರು 100-150 acres ಒಂದು ಮಾವಿದೆ. ಈಗ ಒಟ್ಟೊಂದು 400 acres ಇತ್ತು. ಅಷ್ಟರ ನಂತರ ಭೂ ಸುಧಾರಣೆ ಕಾನೂನು ಬಂತು, ಆಮೇಲೆ ಕಳ್ಕೊಂಡ್ವಿ. ಟೆನೆಚ್ಚು ನಾವೇ ಎಲ್ಲ ಹೇಳಿಕೆ ಕೊಟ್ಟು ವಿರಸ ಮಾಡ್ಕೋಬಾರ್ದು ಗ್ರಾಮದಲ್ಲಿ ಅಂತೇಳಿ ನಾವೇ ಎಲ್ಲರಿಗೂ ಹೇಳಿಕೆ ಕೊಟ್ಟು ಸರಿಪಡಿಸ್ಕೊಬಿಟ್ಟು ಗ್ರಾಮದೊಳಗೆ ಜನರ ಜೊತೆ ಬದುಕಬೇಕಲ್ವ ಅದಕ್ಕೆ. ಈಗ 8 acres ಇದೆ ತಮಗೆ? ನಾವು 40 acres ಭತ್ತ ಬೆಳೀತಕ್ಕಂಥ ಜಮೀನಿದೆ. ಈಗ ತೋಟ ಒಂದು 14 acres ಇದೆ, ಅಡಿಕೆ ತೋಟ ಹಿಂದಿನ ಹೋಗಿವು. ಆಮೇಲೆ ಮಾವಿನ ಗಿಡ ಒಂದು 150 acres ಇದೆ. ಎಲ್ಲವಕ್ಕೂ ಮಾವು ಮಾಡಿಬಿಟ್ಟಿದ್ದೇವೆ. ಕುಷ್ಕಿ ಬೇಸಾಯ ಎಲ್ಲ ನಾವು 4 ಅಣ್ಣ ತಮ್ಮದಿರು ಹಂಚುವರಿ ಮಾಡ್ಕೊಂಡಿದ್ದೇವೆ. ಬೇರೆ ಇದಾವೆ ಅಂತೇಳಿ ಬೇರೆ ಮಾತ್ರ ಇದಾವೆ ಅಷ್ಟೇ. ಮನಸ್ಸನ್ನ ಮುರ್ಕೊಂಡಿಲ್ಲ ಯಾರು, ಎಲ್ಲರೂ ಚಂದ ಇದೀವಿ ನಾವು ಅಣ್ಣ ತಮ್ಮದಿರು. ಪಾಟೀಲ್ರು ಮಕ್ಕಳೇನ್ ಮಾಡ್ತಾರೆ? ಏನ್ ಮಾಡ್ತಾರೆ ಅಂತ ಹೇಳಕ್ಕೆ ಒಂದು ನೋವು. ದೊಡ್ಡವಳ ಮಗಳು, ಅವಳನ್ನು ಕಾರ್ಗೋಡ್ ಪಕ್ಕದ ಒಂದು ಗ್ರಾಮಕ್ಕೆ ಕೊಟ್ಟಿದ್ದೇವೆ. ಆತನು ಕೂಡ ಕನ್ನಡ ಎಮ್ಮೆ ಧಾರವಾಡದಲ್ಲಿ ಮಾಡಿದ್ದಾರೆ. ಒಳ್ಳೆ ಅವರು ವ್ಯವಸಾಯಗಾರ, ದೊಡ್ಡ ಕೃಷಿಕ ಅವನು. ಆಮೇಲೆ ಮತ್ತಲ್ಲಿ ಕೆಳದಿ ಸೊಸೈಟಿಗೆ ಪ್ರೆಸಿಡೆಂಟ್ ಬೇರೆ ಇದ್ದಾನೆ. ಗಂಡು ಮಕ್ಕಳು 2 ಇದ್ರು. ಒಬ್ಬ ಅವನ ಮಗನ ಕಾರ್ಕಳಕ್ಕೆ ಸೇರಿಸಿದ್ದ PUC ಅಂತೇಳಿ. ಅಲ್ಲಿ ಏನೋ ದುರಂತ ನಡೀತು, ಅದು ಗೊತ್ತಾಗ್ಲಿಲ್ಲ ಏನು ನಡೀತು ಘಟನೆ ಅನ್ನೋದೇ ಗೊತ್ತುಬಿಡ್ಲಿಲ್ಲ. ದೊಡ್ಡ ಸಂಸ್ಥೆಗಳು, ನಾವು ಅದನ್ನ ಇದು ಮಾಡಲಿಲ್ಲ. ಕಡಿ ಬಾಡಿ ಅಷ್ಟೇ ತಗೊಂಬಂದು ಇಲ್ಲಿ ಇದು ಮಾಡಿದ್ವಿ. ಮಹಜರು ಮಾಡಿದ್ದು ಇದನ್ನೂ ಕೊಡಲಿಲ್ಲ ಅವರು. ಪೊಲೀಸ್ ಇಲಾಖೆಯಿಂದನೂ ಏನು ಸಿಕ್ಕಲಿಲ್ಲ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂದರೂ ಏನೂ ಕೊಡಲಿಲ್ಲ. ಕಡೆಗೆ ನನ್ನ ಮಗ ವ್ಯಸನ ಹಿಡ್ಕೊಂಡು 1 ಕಳೆದಿದ್ದ. ಅವನು ನೇಣ ಹಾಕೊಂಡು ಸತ ಹೋಗ್ಬಿಟ್ಟ. ಬಹುಶಃ ಈ ದುರಂತಗಳು ಮತ್ತೆ ಮನಸ್ಸಿನ ಸೂಕ್ಷ್ಮತೆ ಅದನ್ನ ಕಳ್ಕೋಬೇಕು ಅಂತಂದ್ರೆ ನೀವು ಪದ್ಯಗಳ ಮೊರೆ ಹೋಗ್ರ? ಹೌದು, ಪದ್ಯಗಳ ಮೊರೆ ಹಾಕಿದ್ದೀನಿ. ಆಮೇಲೆ ಓದ್ತೇನೆ, ಬಹಳಷ್ಟು ಓದುವ ಗೀಳು ಬಹಳ ಇದೆ ನನಗೆ ಪುಸ್ತಕಗಳು. ಈಗ ಇತ್ತೀಚೆಗೆ 2 ನಮ್ಮ HS ವೆಂಕಟೇಶ್ ಮೂರ್ತಿಯವರು ಒಂದು 4 volumes ಕಳಿಸಿದ್ದಾರೆ ಮಹಾಭಾರತ. ಅವಂತೂ ನನಗೆ ಅತ್ಯಂತ ಮೆಚ್ಚುಗೆ ಆಗಿದೆ. ಮಹಾಭಾರತ ಕಥಾಂತರ ಅಂತೇಳಿ 4 volumes ಕಳಿಸಿದ್ದಾರೆ. ಓದ್ತೇನೆ, ಓದೇ ನನಗೆ ಸ್ವಲ್ಪ ಜೀವಾಳ. ಓದ್ತೇನೆ, ಆ ಕಡೆ ಈ ಕಡೆ ಪ್ರಕೃತಿಯೊಳಗೆ ಸುತ್ತಾಡ್ತೇನೆ. ಎಲ್ಲ ನೋವುಗಳನ್ನು ಒಂದು ಸ್ವಲ್ಪನಾದರೂ ಮರಿತೇನೆ ಅನಿವಾರ್ಯ. ಕೊರೋನಾ ಬಂದಿದೆ, ಲಾಕ್ಡೌನ್ ಎಲ್ಲ ಕಡೆ ಆಗಿದೆ. ಬೆಂಗಳೂರಂತ ನಗರಗಳಿಂದ ಹಳ್ಳಿಗಳಿಗೆ ವಲಸೆ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದಂತಹ ಬಂದಂತಹ ಯುವಕರುಗಳು ಇಲ್ಲೇ ನೆಲೆಸಿ ತಮ್ಮ ಹಳ್ಳಿನಲ್ಲಿ ಕೃಷಿಯನ್ನ ನಾವು ರೂಢಿ ಮಾಡಬೇಕು ಅನ್ನೋ ಒಂದು ಮನೋಸ್ಥಿತಿಗೆ ಬರ್ತಾ ಇದ್ದಾರೆ. ಇಂತಹ ಒಂದು ಹುಡುಗರುಗಳಿಗೆ ಕೆಲವರು ಬುದ್ಧಿನೂ ಹೇಳ್ತಾರೆ, ಅಪ್ಪ ಕೃಷಿ ಅಂತಂದ್ರೆ ಸುಲಭ ಅಲ್ಲ, ಇದು ತುಂಬಾ ಕಷ್ಟಕರವಾದ ಕೆಲಸ, ನಾವು ಅನುಭವಿಸ್ತಾ ಇರೋ ನೋವು ನಿಮಗೆ ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ಒಂದು ಅನುಭವದಲ್ಲಿ ಕೃಷಿ ಬಗ್ಗೆ ಒಂದು ವ್ಯಾಖ್ಯೆ ಕೊಡೋದಾದರೆ ಯಾಕೆ ರೈತರುಗಳು ಸೋಲ್ತಾ ಇದ್ದಾರೆ, ಕೆಲವು ರೈತರುಗಳು ಮಾತ್ರ ಗೆಲ್ತಾ ಇದ್ದಾರೆ, ಇದ್ರ ಮಧ್ಯದಲ್ಲಿ ಆತ ಎಲ್ಲಿ ನಲುಗುತ್ತಾ ಇದ್ದಾನೆ ಅಂತ? ಏನಿಲ್ಲ, ಕಷ್ಟಪಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಅವನು ಮಾರ್ಕೆಟ್ಗೆ ಹೋದ್ರೆ ಒಳ್ಳೆ ಧಾರಣೆ ಸಿಕ್ಕೋದಿಲ್ಲ, ಎಲ್ಲ ದಲ್ಲಾಳಿಗಳ ಒಂದು ಅವಳಿ ಮಧ್ಯವರ್ತಿಗಳು ಇವತ್ತು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ರೈತ ಏನಾಗಿದ್ದಾನೆ, ರೈತ ಇದ್ದಲ್ಲೇ ಇದ್ದಾನೆ, ಅವನೇನೂ ಆಗಿಲ್ಲ. ಅವನು ಯಾವ ಸ್ಥಿತಿಯಲ್ಲಿ ಇರಬೇಕು ಅದೇ ಸ್ಥಿತಿಯಲ್ಲಿದ್ದಾನೆ. ಇದಕ್ಕೆ ಸರಿಯಾದ ಒಂದು ಮಾರ್ಕೆಟಿಂಗು ಇದು ಸರಿ ಮಾಡಬೇಕು. ಕಾನೂನು ಚೌಕಟ್ಟಿಲ್ಲ ಮಾರ್ಕೆಟ್ನಲ್ಲಿ. ಆಯ್ತು ಬಿಡಿ ಪಾಟೀಲ್ರೆ, ಈಗ ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಹೇಳಿ. ನೀವು ಅನೇಕ ಕಷ್ಟ ಸುಖಗಳನ್ನು ನೋಡಿದ್ದೀರಿ, ರೈತರ ಶೋಷಣೆನೂ ನೋಡಿದ್ದೀರಿ. ನೀವು ಸ್ವತಃ ಶೋಷಣೆಗೆ ಒಳಗಾಗ್ತಾ ಇದ್ದೀರೋ ಅಥವಾ ಇದನ್ನು ನಿಮ್ಮ ವೈಯಕ್ತಿಕ ಸ್ತರದಲ್ಲಿ ಮೆಟ್ಟಿ ನಿಂತು ನೀವು ಇದನ್ನ ಸಾಧನೆ ಮಾಡಿ ಇಲ್ಲ ನಾನು ನಂದೇ ಆದಂತ ಒಂದು ಹಾದಿ ಕಂಡುಕೊಂಡಿದ್ದೀನಿ ಅಂತ ಹೇಳ್ತೀರೋ? ಇಲ್ಲ, ಇದೆ ಆ ಒಂದು ನಂಬಿಕೆಯೂ ಕೂಡ ಇದ್ದಾನೆ. ನನ್ನ ಒಂದು ಹಾದಿನ ಕಂಡುಕೊಂಡಿದ್ದೇನೆ. ವಂಚನೆಗಳಾಗುತ್ತೆ ಮಧ್ಯೆ ಮಧ್ಯೆ. ಈಗ ಈ ಮಾವಿನ ತೋಟ ಇದೆ ನಮ್ಮ, ಸಪೋಸ್ ಈಗ ಮಾವಿನ ತೋಟ ಹಿಡ್ಕೊಳ್ತಾರೆ 2 ಅಂತ ಲೀಸ್ ಮಾಡ್ಕೊಳ್ತಾರೆ, ಮೋಸ ಮಾಡಿಬಿಡ್ತಾರೆ, ದುಡ್ಡೇ ಕಟ್ಟೋದಿಲ್ಲ. ದುಡ್ಡು ಕೊಡಿದ್ರೆ ಏನು ಮಾಡಬೇಕು? ಈಗ ನಮ್ದು ಒಟ್ಟು ಮಾವಿನ ತೋಟಕ್ಕೆ ಹೋದ ವರ್ಷ ಒಂದು 50 ಲಕ್ಷ ರೂಪಾಯಿ ದುಡ್ಡ ಕೊಡಲೇ ಇಲ್ಲ, ನಮ್ಗೇನು ಕೊಡಲಿಲ್ಲ, 4 ಜನಕ್ಕೂ ಏನೂ ಕೊಡಲೇ ಇಲ್ಲ. ಅವನು ಅಲ್ಲಿ ಕೋಟ್ಯಾಧೀಶ ಶಿವಮೊಗ್ಗದಲ್ಲಿ, ಅವ್ರ ಕಾರ್ಗಳು ಅವ್ರ ಬಂಗ್ಲೆಗಳು ಇಲ್ಲಿ ನಮ್ಮನ್ನ ಹೀಗೆ ಮಾಡಿಬಿಡ್ತಾರೆ. ರೈತನಿಗೆ ಒಟ್ಟು ಅಷ್ಟು ಸುಖ ನೆಮ್ಮದಿ ಇಲ್ಲ ಅಂತ ನನ್ನ ಅನಿಸಿಕೆ. ಲೇಬರು ಬಂದವರು ಸರಿ ಕೆಲಸ ಮಾಡೋದಿಲ್ಲ, ಆಮೇಲೆ ಅವರಿಗೆ ಕೊಡ್ತಕ್ಕಂಥ ಪಗಾರ ಅಂತೂ ಕೊಡಲೇಬೇಕು, ಅನಿವಾರ್ಯ ಹೊಂದಾಣಿಕೆ ನಮ್ಮವರ ಮಧ್ಯೆ ಇಷ್ಟಿದೆ. ಒಂದು ಅನ್ಸತ್ತೆ, ಈ ಮನೆಯಲ್ಲಿ ಈ ಕೃಷಿ ಅಂತ ಇದ್ದಾಗ ಮನೆ ಮಂದಿ ಎಲ್ಲ ತೊಡಗಿಸ್ಕೊಂಡ್ರೆ, ಇವರು ಆಳುಗಳ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಸುಸೂತ್ರವಾಗಿ ಸಾಗತ್ತೆ. ಇಲ್ಲಿ ಮೇಜುವಾನಿ ಮಾಡೋರೇ ತುಂಬಾ ಜನ ಸಿಗ್ತಾರಲ್ಲ, ಇದು ಒಂದು ಕಾರಣ ಅಂತ. ನಾನು ಆಳುಗಳ ಜೊತೆ ನಾನು ಕೆಲಸ ಮಾಡ್ತೇನೆ, ನಾವೆಲ್ಲರೂ ಕೆಲಸ ಮಾಡ್ತೇವೆ ನಮ್ಮ ಮನೆಯೊಳಗೆ. ಇನ್ನೇನು ಹೆಣ್ಮಕ್ಳು ಯಾರು ಹೊರಗೆ ಹೋಗೋದಿಲ್ಲ, ಎಲ್ಲ ಮನೆಯೊಳಗೆ ಇರ್ತಾ ಗೃಹಿಣಿಯರಾಗಿ ನಾವೆಲ್ಲ ಗಂಡು ಮಕ್ಕಳೆಲ್ಲ ಕೆಲಸ ಮಾಡ್ತೀವಿ. ನಮ್ದಿರಿದ್ದೇವೆ, ಎಲ್ಲರೂ ಕೆಲಸ ಮಾಡ್ತೀವಿ. ಹೇಗೆ ನಿಮ್ಮ ದಿನಚರಿ ಪ್ರಾರಂಭ ಆಗತ್ತೆ ಪಾಟೀಲ್ರೆ? ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇವೆ, ನಾನು ನನ್ನ ಮಡದಿ ನಾನು ಹೇಳ್ತೀನಿ. ಮೊದಲು ಕೊಟ್ಟಿಗೆ ದನ ಕರುಗಳು ಸೆಗಣಿ ಇವೆಲ್ಲ ಕೆಲಸಗಳಾಗುತ್ತೆ. ಆಮೇಲೆ 6:35 ಆಕಾಶವಾಣಿ ಮುಂದೆ ಕೂಡ್ತೀನಿ, ಭಕ್ತಿಗೀತೆಗಳು ಕೇಳೋದು. ಉಳಿದ ಕೆಲಸ ಕಾರ್ಯಗಳಿಗೆ ಆಳು ಕಾಳು ಬರ್ತಾರೆ, ಅವ್ರ ಜೊತೆ ಕೆಲಸಕ್ಕೆ ಹೋಗ್ತೇವೆ, ಇಲ್ಲಾಂದ್ರೆ ಮನೆಯಲ್ಲಿ ಆರಾಮಿರ್ತೇವೆ. ಓದೋದು, ಉಸ್ತುವಾರಿ ಮಾಡುವುದು, ಇಷ್ಟು ಕೆಲಸ ಮಾಡ್ತೀವಿ. ತೋಟ ತೊಡಿಗೆ ಓಡಾಡಬೇಕಲ್ವಾ, ಅದಕ್ಕಾಗಿಯೇ ಒಬ್ರು ಬೇಕು. ಇನ್ನೊಬ್ಬ ಮಗ ಇದ್ದಾನೆ, ಅವನು ಯಾಕೋ ಸ್ವಲ್ಪ ಅಷ್ಟೇ ಅಬ್ನಾರ್ಮಲು, ಕೆಲಸ ಮಾಡೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತಲೇ ಕೂಡ್ತಾನೆ. ಏನು ಎಲ್ಲ ಟ್ರೀಟ್ಮೆಂಟ್ ಆದವು, ಒಬ್ಬನೇ ನೋಡ್ಕೋಬೇಕಲ್ಲ, ಏಕಪಾತ್ರ ಅಭಿನಯ, ಒನ್ ಮ್ಯಾನ್ ಆಕ್ಟಿಂಗ್. ಗೋಪಾಲಕೃಷ್ಣ ಅಡಿಗರು ಸಾಗರ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಮೊದಲನೇ ಅವ್ರದ್ದು ಪೋಸ್ಟಿಂಗ್ ಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲ ಸರ್, ಅವರು ಸೇಂಟ್ ಫಿಲೋಮಿನಾ ಮೈಸೂರಿನಿಂದ ಬಂದವರು. ಕೆ ಎಸ್ ಶ್ರೀನಿವಾಸ್ ಅವರು ಅವ್ರನ್ನ ಕರ್ಕೊಂಡು ಬಂದಿರಲಿಲ್ಲ, ಅವರು ಕೂಡ ಅವ್ರ ಸ್ಟೂಡೆಂಟ್ ಕರ್ಕೊಂಡು ಬಂದರು. ಕರೆ ಅವ್ರಿಗೆ ಅಷ್ಟು ಒಂದು 2-3 ವರ್ಷದಲ್ಲಿ ಅಷ್ಟು ಗೌರವದಿಂದ ಕಾಣಲಿಲ್ಲ ಇವರೆಲ್ಲ, ಕಮಿಟಿಯವರು ನೊಂದ್ಕೊಂಡು ಹೋಗ್ಬಿಟ್ರು ಕಡೆಗೆ ಅವರು. ಸೊ ಆ ಸಂದರ್ಭದಲ್ಲೇ ಗೋವಿಂದರಾಯರು ಅಲ್ಲೇ ಇದ್ದರು. ಗೋವಿಂದರಾವ್ ಅಲ್ಲೇ ಇದ್ರು. ಗೋವಿಂದರಾವ್ ಸ್ವಲ್ಪ ಅವ್ರ ಶೈಲಿ ಬೇರೆ ಇತ್ತು, ಅವ್ರು ಯಾವ್ದನ್ನಾದ್ರೂ ಪ್ರತಿಭಟನೆ ಮಾಡಿ ಎಲ್ಲಾರು ಹೋಗ್ತಿದ್ರು. ಗೋಪಾಲಕೃಷ್ಣ ಅಡಿಗರು ಪ್ರತಿಭಟನೆ ಮಾಡೋರು ಖರೆ, ಸ್ವಲ್ಪ ಇದ್ದಿದ್ರು, ಗೌರವಕ್ಕೆ ಅಂಜೋ ವ್ಯಕ್ತಿ ಆಗಿದ್ರು. ಆ ಸಂದರ್ಭದಲ್ಲಿ ನೀವು ನೋಡಿದಂತಹ ಈ ಸೊರಬ ಕಾಡಿರಬಹುದು ಅಥವಾ ನಿಮ್ಮ ಊರಿನ ಸುತ್ತಮುತ್ತಲು ಇರತಕ್ಕಂತಹ ಇದು, ಅದನ್ನೊಂದು ಸ್ವಲ್ಪ ಚಿತ್ರಣನ ನೀವು ಹಿಂದಕ್ಕೆ ಹೋದ್ರೆ ತುಂಬಾ. ಇಲ್ಲೆಲ್ಲ ಸ್ವಲ್ಪ ದಟ್ಟವಾದ ಅರಣ್ಯಗಳು ಇತ್ತು ಸುತ್ತಮುತ್ತ. ನಾನು ಕೂಡ ದನಕರುಗಳು ಕೊಟ್ಟಿಗೆ ಸೊಪ್ಪು ತಂದಿದ್ದೇನೆ ತಲೆ ಮೇಲೆ ಹೊತ್ಕೊಂಡು, ಅದು ಇವತ್ತು ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಎಲ್ಲಿ ನೋಡಿದ್ರು ಮನೆಗಳು ಸಿಮೆಂಟ್ ಕರಣ್ಯ, ಸಿಮೆಂಟ್ ಕಾಡುಗಳು ನಮ್ಮಲ್ಲಿ ಶುರುವಾಗ್ಬಿಟ್ಟಿದೆ ಈಗ, ಆಗಿನ ಒಂದು ಚಂದ ಇಲ್ಲ. ಆಮೇಲೆ ಹುಲಿ ಚಿರತೆಗಳು ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ನಾನು 3 ಸಾರಿ ಹುಲಿ ನೋಡಿದ್ದೇನೆ. ಆಮೇಲೆ ಕಿರುಬುಗಳು ಅಂತ ಬರೋವು, ಅವನ್ನೆಲ್ಲ ನೋಡಿದ್ದೀವಿ. ಹಾವುಗಳಂತೂ ಈಗಲೂ ಕೂಡ ಓಡಾಡ್ತಾರೆ. ಆ ಇದಿಲ್ಲ ಸರ್, ಈಗ ಆ ಸೊಗಡು ಇಲ್ಲ, ಅಳು ಬರುತ್ತೆ ಅದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ. ಅವತ್ತಿನ ಜನವೂ ಹಾಗೆ ಇತ್ತು, ಹೊಂದಾಣಿಕೆ ಇತ್ತು, ಈಗಿಲ್ಲ. ಅದನ್ನ ದೀಪ ಹಚ್ಚಿ ಹುಡುಕಬೇಕು, ಹೊಂದಾಣಿಕೆ ಅಂದ್ರೆ ಏನು ಅಂತೀವಿ. ಪಾಟೀಲ್ರು ತದನಂತರದಲ್ಲಿ ಮದುವೆ ಆದ್ರಿ, ತಮ್ಮ ಮನೆಯವರು ಕೃಷಿಕ ಕುಟುಂಬದಿಂದಲೇ ಬಂದಿದ್ದ ಹೀಗೆ? ಇಲ್ಲ, ಕೃಷಿಕ ಕುಟುಂಬದಿಂದನೇ ಬಂದಿದ್ದು. ಅವರು ತುಂಬಾ ಗೌರವಾನ್ವಿತ ಕುಟುಂಬ, ಈ ತಾಲೂಕಿನಲ್ಲಿ ದೊಡ್ಡ ಹೆಸರಿತ್ತು ಅವ್ರ ಮನೆ, ಅವ್ರ ಫ್ಯಾಮಿಲಿ ಸಂಗಪ್ಪ ನಾಯಕರು ಅಂತ ಹೇಳಿ. ಈ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರು, ಕಳಪೆ ಅಂತೂ ಇಲ್ಲ ಅವರಲ್ಲಿ. ಬಹುಶಃ ಅವರು ನನಗೆ ಆದರ್ಶ ನನ್ನ ಬದುಕಿಗೆ. ನನಗಂತ ಒಬ್ಬ ಒಳ್ಳೆಯ ಮಾವ ಸಿಕ್ಕದೇ ಇದ್ರೆ ನಾನು ಈ ಮಟ್ಟಕ್ಕೆ ಸದ್ಗುಣಗಳು ನನ್ನಲ್ಲಿ ಬರ್ತಾ ಇರಲಿಲ್ಲ. ಸದ್ಗುಣದ ಸೆಲೆಯನ್ನು ಹಾಕಿದವರೇ ನನ್ನ ಮಾವ. ಒಂದೆರಡು ಉದಾಹರಣೆ ಮೂಲಕ ಅವರ ವ್ಯಕ್ತಿತ್ವ ಜೊತೆಗೆ ನಿಮ್ಮ ಒಂದು ಸದ್ಗುಣ ಜಾಸ್ತಿ ಆಗಿದ್ದು ಹೇಗೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಅದಕ್ಕೆ ಸ್ವಲ್ಪ ವೈಯಕ್ತಿಕ ಆಗುತ್ತೆ. ನಮ್ಮ ಮನೆತನದಲ್ಲಿ ಖಾನೇಶುಮಾರಿ ಅಂತ ಕರಿತೇವೆ, ಗಾವುಟಾಣು ಅಂತಾರೆ ಖಾನೇಶುಮಾರಿ, ಮನೆ ಕಟ್ಟುವ ಜಾಗಗಳು. ಅದು ನಮ್ದು 7 ಎಕರೆ. ಹಿಂದೆ ಶಾನುಭೋಗರುಗಳು ಆ ಪದನ ಉಪಯೋಗ ಮಾಡ್ತಾ ಇದ್ರು, ಖಾನೇಶುಮಾರಿ. ನನಗೆ ನನ್ನ ತಮ್ಮದೇ 3 ಜನ ಹಂಚಿಕೊಬಿಟ್ರು ಅಷ್ಟು 7-8 ಎಕರೆನ. ಈ ವಿಷಯನ ನಾನು ನಮ್ಮ ಮಾವರ ಮನೆಗೆ ಹೋದಾಗ ನನ್ನ ಅತ್ತೆ ಹತ್ರ ಸುಮ್ಮನೆ ಗುಣುಗುಣು ಮಾತಾಡಿದೆ. ಹಿಂಗೆಲ್ಲ ಮಾಡಿಬಿಟ್ರತ್ತೆ ನಮ್ಮ ಮನೆಗೆ ಅಂದೆ. ನಮ್ಮ ಅತ್ತೆ ಮೌನವಾಗಿದ್ದು ನಮ್ಮ ಮಾವನ ಹತ್ರ ಹೇಳಿದ್ದಾರೆ. ಮತ್ತೆ ಅತ್ತೆ ಹತ್ರ ಏನು ಹೇಳ್ತಾ ಇದ್ದಂತಲ್ಲಪ್ಪ, ಬಾಯಿಲಿ ಕುತ್ಕೊಬ್ಬ ನನ್ನ ಹತ್ರ ಹೇಳು ಅಂದರು. ಕೊನೆ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ನಿಂದ ಆಯ್ತಾ ಮಾತಾಡುವುದು ಅಂದರು. ಆಯಿತು ಅಂದೆ, ನಾನು ಮಾತಾಡ್ತೇನೆ ಈಗ ಅಂದು ಮಾತಾಡಿದರು. ಅವರು ಯಾರು? ನಿನ್ನ ತಮ್ಮದಿರಲ್ವಾ, ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅವರು, ಬಿಟ್ಬಿಡು. ಅವರಂತೂ ಜಾಸ್ತಿ ಊಟ ಮಾಡಿದರೆ ಮಾಡಲಿ ಅಂತ ಖುಷಿ ಪಡು, ನೀನು ಹೊಟ್ಟೆ ಕೆಚ್ಚು ಮಾಡ್ಲಿಕ್ಕೆ ಹೋಗ್ಬೇಡ. ನಿಮಗೇನು ನಿನ್ನ ಹೆಸರಿಗೆ ಏನು ಬಂದಿದೆ ಅಲ್ಲೇ ದೇವರೇ ನನಗೆ ಅಲ್ಲೇ ಚೆನ್ನಾಗಿ ಕೊಡಪ್ಪ, ನನಗೆ ಅಷ್ಟೊಂದು ಕೇಳ್ಕ ನೀನು, ಅಲ್ಲೇ ಚೆನ್ನಾಗಿ ಕೊಡ್ತಾನೆ ಆ ಪರಮಾತ್ಮ. ಅದರಾಗೆ ನಂದು ಸೋದರ ಸಂಬಂಧ ಆಗುತ್ತೆ, ನಾನು ಯಾರಿಗೂ ಖಂಡಿತವಾಗಿ ಏನು ಹೇಳಲಿಕ್ಕಾಗಲ್ಲ, ಅಷ್ಟು ಮಾತ್ರ ತಿಳ್ಕೊ ನೀನು, ಇಲ್ಲಿ ಏನಿದೆ ಅದರೊಳಗೆ ನೀನು ತೃಪ್ತಿ ಕಾಣಬೇಕು, ನೀನು ತಮ್ಮದಿರವರು ಅಂತ ಹೇಳಿದರು. ಇಂಥ ಅನೇಕ ಮಾತುಗಳನ್ನು ನನ್ನ ಹತ್ರ ಹೇಳೋರವರು. ಇವತ್ತಿನ ರಾಜಕಾರಣದ ನಡಾವಳಿಗಳನ್ನು ಕಂಡು ಕಣ್ಣೀರು ತರೋರು, ಕಣ್ಣೀರು ಹಾಕಿದ್ದಾರೆ ಅವರು. ಪೇಪರು ದಿನ ಓದುವಾಗ ಕಣ್ಣಾಗಿ ನೀರು ಬರ್ತವೆ. ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಹಿಂದೆ, ಅದೇನೂ ಆಗಲೇ ಇಲ್ಲ. ಸ್ವತಂತ್ರ ಬಂದಿದೆ ಅನ್ನೋದೇ ನಾನು ಕನ್ಫ್ಯೂಸ್ ಆಗತ್ತೀಗ. ಸ್ವತಂತ್ರ ಯಾಕಪ್ಪ ತಂದ್ಕೊಟ್ಟಿವಿ ಅನ್ನಷ್ಟು ನೋವಾಗುತ್ತೆ ನನಗೆ ಅಂದರು. ಈ ಸೂಕ್ಷ್ಮತೆಗಳ ಮಧ್ಯದಲ್ಲೇ ವ್ಯವಸಾಯದಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಈ ಮಾವಿಗಿರಬಹುದು ಅಥವಾ ಬೇರೆ ಅಡಿಕೆ ಅಥವಾ ಭತ್ತ, ಇದನ್ನೆಲ್ಲ ಬೆಳಿಬೇಕಾದ್ರೆ ಹಲವಾರು ರೋಗಗಳು ಬರ್ತಾ ಇರ್ತವೆ. ಮತ್ತೆ ಹೊಸ ಗಿಡಗಳನ್ನು ಹಾಕಬೇಕಾಗತ್ತೆ. ಹೊಸ ತಳಿಗಳು, ನಿಮಗೆ ಬೇಕಾದಂಥ ತಳಿಗಳನ್ನ ಎಲ್ಲೆಲ್ಲಿಂದನೂ ತರಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ಹೇಗೆ ನೀವು ಹೇಳಿದ್ರಿ, ನಂದು ಏಕಪಾತ್ರಾಭಿನಯ ಅಂತೇಳಿ, ಈ ಏಕಪಾತ್ರಾಭಿನಯದಲ್ಲಿ ಇಷ್ಟೆಲ್ಲ ಹೇಗೆ ನೀವು ಯೋಚನೆ ಮಾಡಿಕೊಂಡು ಇದನ್ನ ಮಾಡೋದಿಕ್ಕೆ ಆಗತ್ತೆ ಪಾಟೀಲ್ರೇ? ಇಲ್ಲ, ಮಾಡ್ತೇವೆ, ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿರ್ತೇವಲ್ಲ, ಅದೇ ಮುಂದುವರೆದು ಹೋಗುತ್ತೆ. ಮತ್ತೇನು ಅಲ್ಲಿ ಜಿಜ್ಞಾಸೆ ಬರೋದಿಲ್ಲ, ಮತ್ತೇನು ಹೊಸತನ ಏನಿಲ್ಲ. ಅದೇ ಮಾವಿನ ಗಿಡ, ಅದೇ ಅಡಿಕೆ, ಅದೇ ಭತ್ತ, ಇಷ್ಟು ಮಾಡ್ಕೊಂಡಿದ್ದೇವೆ. ಹೊಸತನಕ್ಕೆ ನಾನು ಮಾರು ಹೋಗಿಲ್ಲ. ಸಾವಯವವನ್ನು ನಾನು ತುಂಬ ಇಷ್ಟಪಡ್ತೇನೆ. ನಾವೊಂದು ಬಾಳೆಹಣ್ಣು ತಿಂದರೂ ಕೂಡ ಸಾವಯವ ಮಾವು ಕೂಡ ನಾನು ಕೆಮಿಕಲ್ ಹಾಕ್ತಾರೆ, ಮಾವು ಕೆಮಿಕಲ್ ಹಾಕೋದಿಲ್ಲ. ನಾವು ಹುಲ್ಲಿಗೆ ಹಾಕಿ ಮಾವನ್ನು ಇದು ಮಾಡ್ತೀವಿ, ಹಣ್ಣು ಮಾಡ್ತೀವಿ. ಆಯಿತು, ನೀವು ಇದನ್ನೆಲ್ಲ ಸಾವಯವ ಅಂತ ಹೇಳಿದ್ರೆ, ನಿಮ್ಮ ಜಮೀನಿನ ಪಕ್ಕದಲ್ಲಿ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ, ಅದರ ಒಂದು ಪರಿಣಾಮ ನಿಮ್ಮ ಜಮೀನ್ ಮೇಲೂ ಬೀರಲ್ವೇ? ಒಂದೊಂದ್ಸಾರಿ ನೋಡಿದ್ರೆ ಬೀರುತ್ತೆ ಅಂತ ಅನ್ನೋ ಭಾವನೆ ಬರ್ತದೆ. ಭತ್ತಕ್ಕೆ ಇದಿದೆ, ಇಲ್ಲಿ ನಮ್ಮ ಕುಷ್ಕೆ ಬೇಸಾಯ ಅಂದ್ರೆ ಮಾವಿನ ಹಾಕಿದ್ದೇವೆ, ಅದಕ್ಕೇನಂತ ಒಂದು ಪರಿಣಾಮಕಾರಿ ಅನ್ಸೋದಿಲ್ಲ. ಅದು ಮಾವು 3 ವರ್ಷ ಸಾಕಿದ್ರೆ 100 ವರ್ಷ ನಿಮ್ಮನ್ನು ಸಾಕ್ತೀನಿ ಅಂತ ಮಾವು ಹೇಳುತ್ತಂತ. ಎಲ್ಲರೂ ಹೇಳ್ತಾರೆ ಈ ಜಮೀನ್ ಗಿಮೀನ್ ಮಾರೋದ್ರಲ್ಲಿ ಬಹಳ ಲಾಸ್ ಆಗತ್ತೆ, ಭತ್ತ ಬೆಳೆದ್ರೆ ಬಹಳ ಕಷ್ಟ ಇದೆ, ಅದ್ರ ಬದಲು ತೋಟ ಮಾಡಿಬಿಟ್ರೆ ಒಂದ್ಸಲಕ್ಕೆ ಭಾರಿ ಒಳ್ಳೇದು ಅಂತ. ನಿಜವಾಗಿ ಅದು ಹೌದಾ? ನೀರು ಬೇಕಲ್ಲ ಸರ್ ಅದಕ್ಕೆ. ನಮ್ಮಲ್ಲಿ ಕೆಲವು 3-4 ಹಳ್ಳಿಗೆ ನೀರಿಲ್ಲ, ವಾಟರ್ ಬೆಲ್ಟ್ ಇಲ್ಲ, ಇಲ್ಲಿ ನೀರಿನ ಸೆಲೆನೇ ಇಲ್ಲ. ಹಿಂದೆ ಬಾವಿಗಳು ನಾನು ಓಪನ್ ವೆಲ್ ಮಾಡಿಸಿದ್ದೆ, 18 ಅಡಿಗೆ ನೀರಿತ್ತು. ಆಮೇಲೆ ದೊಡ್ಡ ಮಳೆಗಾಲದೊಳಗೆ ಕೈ ಹಾಕಿ ನೀರು ತಕ್ಕೋಬಹುದು, ಆ ಮಟ್ಟದ ನೀರಿತ್ತು. ಆಮೇಲೆ ಈ ಬೋರ್ವೆಲ್ಗಳು ಆದಾದಾಗೆ ಎಲ್ಲ ನೀರೇ ಕ್ಲೋಸ್ ಆಗುತ್ತೆ, ಹಾಗಾಗಿ ಬಾವಿ ಹೋಗಿದ್ಬಿಟ್ಟೆ ನಾನು. ಇಂಗು ಗುಂಡಿಗಳು ಅಂತೆಲ್ಲ ಪ್ರಚಾರ ಇತ್ತೀಚೆಗೆ ಬರ್ತಾ ಇದೆ, ಅದನ್ನು ಮಾಡಿ ನೋಡಿದೆ ಸರ್, ಅದು ಸಕ್ಸಸ್ ಆಗಲಿಲ್ಲ. ಓಪನ್ ವೆಲ್ಗೆ ಅದನ್ನೂ ಮಾಡಿ ನೋಡಿದೆ ನಾನು, ಅಷ್ಟೇನು ಅದು ಸಕ್ಸಸ್ ಆಗಲಿಲ್ಲ. ಮತ್ತೆ ಈಗೇನು ಮಾಡ್ತಾ ಇದ್ದೀರಿ ನೀರಿಗೆ ತಾವು? ಬೋರ್ವೆಲ್ ಇದೆ ನಂದು, ಸುಮಾರು 2-3 ಇಂಚ್ ನೀರಿದೆ. ಮನೆ ಬಳಕೆಗೆ ಅಷ್ಟೇ ಬಳಕೆ ಮಾಡ್ಕೊಂತೀವಿ, ಮತ್ತೆ ಇನ್ಯಾವುದಕ್ಕೂ ಅದು ಬಳಕೆ ಮಾಡ್ತಾ ಇಲ್ಲ. ಕುಡಿಯೋ ನೀರಿಗೆ? ಕುಡಿಯೋ ನೀರಿಗೆ ಅದು, ಕುಡಿಯೋ ನೀರಿಗೆ ಬಳಸ್ತಿರೋದೇ ಅದು, ಮತ್ತೆ ಯಾವುದಕ್ಕೂ ಬಳಕೆ ಇಲ್ಲ. ಈಗ ಎಲ್ಲ ಈಗ ಏನಾಗಿದೆ, 40 ಅಡಿ ಹಚ್ಚಿದ್ರೂ ಕೂಡ ಮಾವಿನ ಗಿಡಗಳು ಕೂಡ್ಕೊಬಿಟ್ಟಿದ, ಕೂಡ್ಕೊಂಡು ಏನು ಕೃಷಿ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ ತೆಗೆಸ್ಬೇಕು, ಮತ್ತೆ ತೋಟ ಹಾಕ್ಬೇಕು ಅಡಿಕೆನ, ಆ ಮಟ್ಟದಲ್ಲಿ ಇದಾವೆಲ್ಲ. ಈಗ ನನ್ನ ಮಗ ಇದ್ದ ದೊಡ್ಡವನು, ಅವನು ಮಾಡ್ತಿದ್ದ, ಅವನು ಛಾತಿವಾನ ಇದ್ದ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ದ. ಅವನು ಧೈರ್ಯ ಇತ್ತು, 3-4 ಎಕರೆ ತೋಟ ಮಾಡಬೇಕು ಅನ್ನೋದು ಭಾಳ ಇತ್ತು ಅವನಿಗೆ ಆಸೆ, ಆದ್ರೆ ಅವನೇ ಹೊರಟು ಹೋಗಿಬಿಟ್ಟ. ಕೊನೆಯದಾಗಿ ಒಂದು ಪ್ರಶ್ನೆ ಪಾಟೀಲ್ರೇ, ನಿಮಗೆ ಇಷ್ಟು ಸೂಕ್ಷ್ಮತೆಗಳು ಮತ್ತು ಜೀವನ ಜರ್ಜರತೆಗಳು, ಇದರ ಮಧ್ಯದಲ್ಲಿ ನನ್ನ ಆಳ್ತಕ್ಕೆ ನಾನು ಇರ್ತೀನಿ, ನನಗೆ ಊರಿನ ಉಸಾಬರಿ ಬೇಡ, ನಾನುಂಟು ನನ್ನ ಕೃಷಿ ಉಂಟು ಅಂಥೇಳಿ ಕಾಲ ಕಳೀತಾ ಇದ್ದೀರಿ. ಕೆಲವರು ಹೇಳ್ತಾರೆ ಪಾಟೀಲ್ರೇ ನೀವು ತುಂಬ ಈ ಒಂದು ಭಾಗದಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿದ್ದೀರಿ, ನೀವು ಕಾಲೇಜ್ ಮೆಟ್ಲನ್ನ ಆಗಿನ ಕಾಲದಲ್ಲೇ ಹತ್ತಿದ್ದೀರಿ, ನಮ್ಮಂತ ಯುವಕರು ಹಾಳಾಗ್ತಾ ಇದ್ದೀವಿ ಈ ಕೃಷಿ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ, ನಮ್ಮನ್ನೊಂದು ಸರಿಯಾದ ದಾರಿನಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಅಂತ ಹುಡುಗರಿಗೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀವಿ? ಇಲ್ಲ ಸರ್, ಆ ಸುಹೃದಯತೆ ಇವತ್ತಿನ ಮಕ್ಕಳಿಗಿಲ್ಲ, ಯುವ ಜನಾಂಗಕ್ಕಿಲ್ಲ. ಆದ್ರೆ ಎಲ್ಲರೂ ಇವತ್ತು ಯುವ ಜನಾಂಗ ತಮ್ಮತನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾವು ಹೇಳ್ತೇವೆ, ನಿಮ್ಮ ತನ ನೀವು ಉಳಿಸ್ಕೊಳ್ರಿ, ಯಾವ ವ್ಯಾಮೋಹಗಳಿಗೂ ಗುರಿ ಆಗ್ಬೇಡ್ರಿ, ಈಗೆಲ್ಲ ಹೇಳ್ತೇವೆ. ನಮ್ಮ ಮಾತುಗಳು ಅವರಿಗೆ ನಿಲ್ಕೋದಿಲ್ಲ, ಯಾಕಂದ್ರೆ ಅಷ್ಟು ಮುಂದೆ ಹೋಗ್ಬಿಟ್ಟಿರ್ತಾರ ಅವರು. ನಮ್ಮೂರಿನಲ್ಲಿ ಎಲ್ಲ ಹೆಚ್ಚಾಗಿ ಬೇರೆ ಹೇಳ್ಬೋದಾ ಬೇಡವ, ಇದರಲ್ಲಿ ಎಲ್ಲ ಬಾರ್ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗ್ಬಿಡ್ತಾರೆ. ಇಲ್ಲಿ ಅದೇ ಅವರಿಗೆ ಒಂದು ಮಧ್ಯಮ. ಇಲ್ಲಿ ನಮ್ಮಲ್ಲಿ ಜನಗಳು ಕೆಲವೊಂದು ಇಲ್ಲಿ ಹೇಳೋ ಹಾಗಿಲ್ಲ. ಇರಲಿ ಪಾಟೀಲ್ರೆ, ನೀವು ಎರಡು ಕಾಲಘಟ್ಟಗಳನ್ನು ನೋಡಿದ್ದೀರಿ. ಒಂದು 50 ವರ್ಷದ ಕೆಳಗೆ ಇರ್ತಕ್ಕಂತಹ ಶಿವಮೊಗ್ಗ ಜಿಲ್ಲೆ, ನಂತರದಲ್ಲಿ ಬದಲಾದಂತಹ ಮಲೆನಾಡು, ಮತ್ತೆ ಬದಲಾದಂತಹ ಮನುಷ್ಯನ ಮಾನಸಿಕ ಸ್ಥಿತಿ, ಇದರ ಮಧ್ಯದಲ್ಲಿ ನಿಜವಾದ ಮನುಷ್ಯ ಎಲ್ಲಿ ಕಳೆದು ಹೋಗಿದ್ದಾನೆ ಅಂತ. ಅದು ಎಲ್ಲ ನಮಗೆ ಆ ವಿಚಾರದಲ್ಲಿ ಯೋಚನೆ ಮಾಡಿದರೆ ದುಗುಡ ಆಗುತ್ತೆ. ಎಲ್ಲಿ ಹೋಗ್ಬಿಟ್ಟ ಇವನು? ಆವತ್ತಿನ ಆತ್ಮೀಯತೆ, ಆಗಿನ ಸಹೃದಯತೆ ಮತ್ತೆ ಸಿಕ್ಬೋದಾ? ಬರೀ ನೆನಪುಗಳು ಮಾತ್ರ ಇದೆ. ನೆನಪುಗಳೇ ಒಂದು ನಮಗೆ ಟಾನಿಕ್. ಈಗ ನೆನಪಿಸ್ಕೊಂಡೇ ತೃಪ್ತಿ ಪಡಬೇಕು ಅನ್ನೋದು ಬಿಟ್ಟರೆ, ನಾನು ಅಷ್ಟು ಭತ್ತ ಬೆಳೀತಿದ್ದೆ, ನಾನು ಸ್ವಂತ ಅಷ್ಟು ಕೈಮುಟ್ಟು ಕೆಲಸ ಮಾಡ್ತಾ ಇದ್ದೆ, ಅಷ್ಟು ಜಮೀನು ಮಾಡಿದ್ದೆ, ಒಟ್ಟಿಗಿದ್ದಾಗ ನಾವು 50 ಎಕರೆ ಗದ್ದೆ ಭತ್ತ ಮಾಡಿದ್ದೇನೆ. ಈಗ 1 ಎಕರೆ ಭತ್ತ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಏನು ಬದಲಾವಣೆಗಳು? ತುಂಬಾ ಬೇಜಾರಾದಾಗ ನೀವು ಯಾರ ಜೊತೆಗೆ ಒಂದು ಸಂಪರ್ಕ ಅಥವಾ ಸಂವಾದ ಮಾಡ್ತೀರಿ? ಯಾರು ಇಲ್ಲ, ನಮಗೆ ಅಕ್ಕ ಅಂತ ಹೇಳಿ ಒಬ್ರು ಲೀಲಾವತಿಯವ್ರನ್ನ ಇಟ್ಕೊಂಡಿದ್ದೇವೆ, ಎಚ್ ಆರ್ ಲೀಲಾವತಿಯವರು, ನಮ್ಮ ಸುಂದರರಾಜಣ್ಣ, ಆಮೇಲೆ ಆನವಟ್ಟಿಯೊಳಗೆ ಒಂದು 2 ಜನ ಲೆಕ್ಚರರ್ಸ್ ಇದ್ದಾರೆ. ಸ್ವಲ್ಪ ವಿದ್ವತ್ ಜನರ ಜೊತೆಗೆ ಜಾಸ್ತಿ ಸಂಪರ್ಕ. ಆಮೇಲೆ ಸೇತುರಾಮ್ ಅಂತಿದ್ದಾರೆ ನಮ್ಮ ಸ್ನೇಹಿತರೊಬ್ರು, SN ಸೇತುರಾಮ್, ಸುಚೇಂದ್ರ ಪ್ರಸಾದ್ ಅಂತಿದ್ದಾರೆ ಭದ್ರಾವತಿಯವರು. ಇಂಥವ್ರ ಜೊತೆಗೆ ತುಂಬ ಆತ್ಮೀಯವಾಗಿ ಮಾತಾಡ್ತೀನಿ. ಎಲ್ಲ ನನ್ನ ನೋವುಗಳನ್ನು ಅದನ್ನೇ ಮೆಲ್ಕಾಡ್ತಾ ಕೂತ್ಕೊಬಿಡ್ತೀನಿ. ಒಂದಿಷ್ಟು ಹೊತ್ತು ನನ್ನ ನೋವುಗಳೆಲ್ಲ ಮಾಯ ಆಗುತ್ತೆ. ಎಲ್ಲ ಬಂದು ಹೋಗಿದ್ದಾರೆ ಇಲ್ಲಿಗೆ? ಸುಚೇಂದ್ರ ಪ್ರಸಾದ್ ಮತ್ತು ಸೇತುರಾಮ್ ಈ ಮುಂದಿನ ತಿಂಗಳಲ್ಲಿ ಬರ್ತೀನಿ ಹೇಳಿದ್ದಾರೆ, ಬರಬಹುದು. ಅವರು ಉಡುಪಿ ಪಕ್ಷಿಧಾಮ ನೋಡ್ಬೇಕಂತೆ, ಹಾಗೆ ಬನವಾಸಿ, ಶಿರ್ಸಿ, ಸೋಂದ, ಕೈಟಭೇಶ್ವರ ಇವನ್ನೆಲ್ಲ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ದಿವಸ ಉಳಿದು ಬಯಲುಸೀಮೆ ಊಟ ಮಾಡಿ ನಾವು ಬರಬೇಕು ಅನ್ನೋ ತುಂಬ ಆಸೆ ಇಟ್ಕೊಂಡಿದ್ವಿ. ಸುಚೇಂದ್ರ ನಾನು ಬರ್ತೀವಿ. ವೆಂಕಟೇಶ್ ಮೂರ್ತಿಯವರು ಹೇಳಿದ್ರು, ಪಾಪ ಅವರು ಬಿಜಿ ಇರ್ತಾರೆ, ಏನಾದರೂ ಬರಿತಾ ಇರ್ತಾರೆ. ಅವರು ನನಗೆ ಆತ್ಮೀಯ, ಅವರು ಪರಿಚಯ ಆಗಿದ್ದು ನಾನು ಲೀಲಾವತಿಯವರಿಂದ, ಎಚ್ ಆರ್ ಲೀಲಾವತಿಯವರಿಂದ ನನಗೆ 40 ವರ್ಷದ ಪರಿಚಯ. ಅಕ್ಕ ರಘುರಾಮಣ್ಣ ಅವರು, ನಾನು ಅಂದರೆ ಅತ್ಯಂತ ಅವರಿಗೆ ಅತ್ಯಂತ ಗೌರವ, ಮತ್ತು ನಾನು ಅವ್ರ ಬಗ್ಗೆ ಪೂಜ್ಯ ಭಾವನೆ ಇಟ್ಕೊಂಡಿದ್ದೇನೆ. ಅವ್ರ ಪುಸ್ತಕಗಳಿದಾವೆ ಇಲ್ಲಿ. ನಿಮ್ದು ಇದೊಂದು ಪದ್ಯ ನನಗೆ ಬಹಳ ಖುಷಿ ಆಯ್ತು, ನಂಜ ಮುಳ್ಳು ಅಂತ ಬರೆದಿದ್ದೀರಿ. ಅದರಲ್ಲಿ ನೀವು ಬರೀತೀರಿ, ಎಂಥ ಮುಳ್ಳು ಎಂಥ ಮುಳ್ಳು ಎಂಥ ಮುಳ್ಳು ಚುಚ್ಚಿತು, ಕನಸಿನಲ್ಲೂ ನೆನೆಸದಂತ ವಿಷದ ಮುಳ್ಳು ಕಚ್ಚಿತು, ಆಳದಾಳಕ್ಕೆ ಹೊಕ್ಕಿತು, ತಿಳಿಯದಂತೆ ತುಳಿದ ಮುಳ್ಳು, ತುಳಿದು ಒಳಗೆ ಮುರಿದ ಮುಳ್ಳು, ತಳೆದು ನಿಂದು ಶಿಖಿಯ ತೆರದಿ, ಚಿಮ್ಮಿ ಹರಿಸಿದೆ ನೆತ್ತರ, ನೆತ್ತಿ ಕಾಸಿದ ನೆತ್ತರ. ಎಂಥ ಅದ್ಭುತವಾದ ಸಾಲುಗಳು ಪಾಟೀಲ್ರೇ, ನಿಮ್ಮ ಒಂದೊಂದು ಪದ್ಯಗಳು ಓದ್ತಾ ಇದ್ರೆ ಅದು ಒಂದೊಂದು ಲೋಕವನ್ನೇ ತೆರ್ಕೊಳ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಈ ಕೃಷಿ ಅನುಭವ ಇದೆಯಲ್ಲ, ಅದು ಸಂಭಾವಿತರಾಗಿ, ಆ ಪದ ಇಲ್ಲಿಗೆ ಕರೆಕ್ಟ್ ಆಗತ್ತೆ, ಆ ಸಂಭಾವತನದಿಂದ ಸಂಭಾವಿತರಾಗಿ ಈ ಒಂದು ಕೃಷಿಯನ್ನ ಸಾಧನೆ ಮಾಡ್ತಾ ಇದ್ದೀರಿ. ನಿಮಗೆ ಅಂದ್ಕೊಂಡಂತಹ ಆಸೆಗಳು ನೆರವೇರಲಿ. ನಿಮ್ಮ ಒಂದು ಸೂಕ್ಷ್ಮ ಸಂವೇದತ್ವದಿಂದ ಹೆಚ್ಚು ಹೆಚ್ಚು ಪದ್ಯಗಳು ಹೊರಗೆ ಬರಲಿ ಅಂತೇಳಿ ನಾನು ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಾಯದ ಬದುಕು ಈ ಕುರಿತು ನೆಗವಾಡಿಯ ರಾಜಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ